ಅಂಬಿಕೆ ಜಗದಂಬಿಕೆ ಜಗ ವಂದಿತೆಯೇ ಮಾತೆ ಅಂಬಿಕೆ ಜಗದಂಬಿಕೆ ಜಗ ವಂದಿತೆಯೇ ಮಾತೆ ಎಲ್ಲಿ ನೋಡಿದರಲ್ಲಿ ನಿನ್ನ ರೂಪವೆ ತಾಯೇ ಎಲ್ಲಿ ನೋಡಿದರಲ್ಲಿ ನಿನ್ನ ರೂಪವೆ ತಾಯೇ ಯಾವ ನಾಮವ ನುಡಿದರೂ ನಿನ್ನ ಧ್ಯಾನವು ತಾಯೇ ಯಾವ ನಾಮವ ಸಿಂಹವಾಹಿನಿ ಮಹಿಷಮರ್ದಿನಿ ಚಾಮುಂಡೇಶ್ವರಿ ತಾಯೇ ಸಿಂಹವಾಹಿನಿ ಮಹಿಷಮರ್ದಿನಿ ಚಾಮುಂಡೇಶ್ವರಿ ತಾಯೇ ಸಿಂಹವಾಹಿನಿ ಮಹಿಷಮರ್ದಿನಿ ಚಾಮುಂಡೇಶ್ವರಿ ತಾಯೇ ಸಿಂಹವಾಹಿನಿ ಮಹಿಷಮರ್ದಿನಿ ಚಾಮುಂಡೇಶ್ವರಿ ತಾಯೇ ದುಷ್ಟ ಶಿಕ್ಷಿಣಿ ಶಿಷ್ಟ ರಕ್ಷಿಣಿ ಲೋಕ ಪಾವನ ತಾಯೇ ಶಿಕ್ಷಣ ಶಿಷ್ಟ ರಕ್ಷಣೆ ಲೋಕ ಶಿಕ್ಷಿಣಿ ಶಿಷ್ಟ ರಕ್ಷಿಣಿ ಲೋಕ ಪಾವನ ತಾಯೇ ಶಿಕ್ಷಣಿ ಶಿಷ್ಟ ರಕ್ಷಿಣಿ ಲೋಕ ಪಾವನ ತಾಯೇ ಈಶ್ವರಿ ಜಗದೀಶ್ವರಿ ಈಶ್ವರಿ ಜಗದೀಶ್ವರಿ ಈಶ್ವರಿ ಜಗದೀಶ್ವರಿ ಈಶ್ವರಿ ಜಗದೀಶ್ವರಿ ಕರುಣಾಕರಿ ಬನಶಂಕರಿ ಈಶ್ವರಿ ಜಗದೀಶ್ವರಿ ಕರುಣಾಕರಿ ಬನಶಂಕರಿ ಈಶ್ವರಿ ಜಗದೀಶ್ವರಿ ಕರುಣಾಕರಿ ಬನಶಂಕರಿ ಕರುಣಾಕರಿ ಬನಶಂಕರಿ ಈಶ್ವರಿ ಜಗದೀಶ್ವರಿ ಈಶ್ವರಿ ಜಗದೀಶ್ವರಿ ಕರುಣಾಕರಿ ಬನಶಂಕರಿ ಕರುಣಾಕರಿ ಬನಶಂಕರಿ ರಾಜಿತೆ ಸಂಪೂಜಿತೆ ಗುಣವಂದಿತೆ ಯೇ ಮಾತೆ ರಾಜಿತೆ ಸಂಪೂಜಿತೆ ಗುಣವಂದಿತೆ ಯೇ ಮಾತೆ ರಾಜಿತೆ ಸಂಪೂಜಿತೆ ಗುಣವಂದಿತೆ ಮಾತೆ ರಾಜಿತೆ ಸಂಪೂಜಿತೆ ಗುಣವಂದಿತೆಯೇ ಮಾತೆ ಎಲ್ಲಿ ನೋಡಿದರಲ್ಲಿ ನಿನ್ನ ರೂಪವು ತಾಯೇ ಎಲ್ಲಿ ನೋಡಿದರಲ್ಲಿ ನಿನ್ನ ರೂಪವು ತಾಯೇ ಯಾವ ನಾಮವ ನುಡಿದರೂ ನಿನ್ನ ಧ್ಯಾನವೇ ತಾಯೇ ಯಾವ ನಾಮವ ನುಡಿದರೂ ನಿನ್ನ ಧ್ಯಾನವೇ ತಾಯೇ ಎಲ್ಲಿ ನೋಡಿದರಲ್ಲಿ ಶಂಕರಮ್ಮ ನಿಂದಿರುವಳಂತೆ ಕೋಟನಾಯಕನ ಪುರದಿ ನೆಲೆಸಿಗಳಂತೆ ಪರಶಂಕರಮ್ಮ ನಿಂದಿರುವಳಂತೆ ಕೋಟನಾಯಕನ ಪುರದಿ ನೆಲೆಸಿಗಳಂತೆ ಅಮ್ಮ ಪರಶಂಕರಮ್ಮ ನಿಂದಿರುವಳಂತೆ ಕೋಟನಾಯಕನ ಪುರದಿ ನೆಲೆಸಿಗಳಂತೆ ಪರಶಂಕರಮ್ಮ ನಿಂದಿರುವಳಂತೆ ಕೋಟನಾಯಕನ ಪುರದಿ ನೆಲೆಸಿಗಳಂತೆ ಅಮ್ಮ ಬನಶಂಕರಮ್ಮ ನಿಂದಿರುವಳಂತೆ ಕೋಟನಾಯಕನ ಪುರದಿ ನೆಲೆಸಿಗಳಂತೆ ಬನಶಂಕರಮ್ಮ ನಿಂದಿರುವಳಂತೆ ಕೋಟನಾಯಕನ ಪುರದಿ ನೆಲೆಸಿಗಳಂತೆ ನೂರು ಕಣ್ಣು ಸಾಲದಿವಳ ನೋಡಲಂತೆ ನೂರು ಕಣ್ಣು ಸಾಲದಿವಳ ನೋಡಲಂತೆ ನಂಬಿದ ಭಕ್ತರನ್ನು ಹರಸುವಳಂತೆ ನಂಬಿದ ಭಕ್ತರನ್ನು ಹರಸುವಳಂತೆ ಕಣ್ಣು ಸಾಲದಿವಳ ನೋಡಲಂತೆ ನೂರು ಕಣ್ಣು ಸಾಲದಿವಳ ನೋಡಲಂತೆ ನಂಬಿದ ಭಕ್ತರನ್ನು ಹರಸುವಳಂತೆ ನಂಬಿದ ಭಕ್ತರನ್ನು ಹರಸುವಳಂತೆ ಅಮ್ಮ ಬನಶಂಕರಮ್ಮ ನಿಂದಿರುವಳಂತೆ ಕೋಟನಾಯಕನ ಪುರದಿ ನೆಲೆಸಿಗಳಂತೆ ಇವಳು ನಲಿವಳಂತೆ ಹುಣ್ಣಿಮೆಯ ದಿನದಿ ಇವಳು ನಲಿವಳಂತೆ ಹುಣ್ಣಿಮೆಯ ದಿನದಿ ಇವಳು ನಲಿವಳಂತೆ ಹುಣ್ಣಿಮೆಯ ದಿನದಿ ಇವಳು ನಲಿವಳಂತೆ ಹಾಡಿ ಭಜಿಸುವ ಭಕ್ತರನ್ನು ಅರಸುವಳಂತೆ ಹಾಡಿ ಭಜಿಸುವ ಭಕ್ತರನ್ನು ಅರಸುವಳಂತೆ ಹಾಡಿ ಭಜಿಸುವ ಭಕ್ತರನ್ನು ಅರಸುವಳಂತೆ ಹಾಡಿ ಭಜಿಸುವ ಭಕ್ತರನ್ನು ಅರಸುವಳಂತೆ ಅಮ್ಮ ಬನಶಂಕರಮ್ಮ ನಿಂದಿರುವಳಂತೆ ಕೋಟನಾಯಕನ ಪುರದಿ ನೆಲೆಸಿಗಳಂತೆ ಅಷ್ಟಲಕ್ಷ್ಮಿಯ ರೂಪ ತಳವಳಂತೆ, ಅಷ್ಟಲಕ್ಷ್ಮಿಯ ರೂಪ ತಳವಳಂತೆ, ಅಷ್ಟಲಕ್ಷ್ಮಿಯ ರೂಪ ತಳವಳಂತೆ, ಅಷ್ಟಲಕ್ಷ್ಮಿಯ ರೂಪ ತಳವಳಂತೆ, ಬೇಡಿದ ವರಗಳನ್ನು ಕೊಡುವಳಂತೆ, ಬೇಡಿದ ವರಗಳನ್ನು ಕೊಡುವಳಂತೆ, ಬೇಡಿದ ವರಗಳನ್ನು ನೀಡುವಳಂತೆ, ಬೇಡಿದ ವರಗಳನ್ನು ನೀಡುವಳಂತೆ, ಅಮ್ಮ ಬನಶಂಕರಮ್ಮನೆಂದಿರುವಳಂತೆ, ಕೋಟೆ ನಾಯಕನ ಪುರದಿ ನೆಲೆಸಿಗಳಂತೆ. ಒಂಬಾಳೆ ಕಳಸದಲ್ಲಿರುವಳಂತೆ, ಒಂಬಾಳೆ ಕಳಸದಲ್ಲಿರುವಳಂತೆ, ಒಂಬಾಳೆ ಕಳಸದಲ್ಲಿರುವಳಂತೆ, ಒಂಬಾಳೆ ಕಳಸದಲ್ಲಿರುವಳಂತೆ, ನಡೆ ಮುಡಿಯ ಆಸಿದರೆ ಬರುವಳಂತೆ, ನಡೆ ಮುಡಿಯ ಆಸಿದರೆ ಬರುವಳಂತೆ, ನಡೆ ಮುಡಿಯ ಆಸಿದರೆ ಬರುವಳಂತೆ, ನಡೆ ಮುಡಿಯ ಆಸಿದರೆ ಬರುವಳಂತೆ, ಅಮ್ಮ ಬನಶಂಕರಮ್ಮನೆಂದಿರುವಳಂತೆ, ಕೋಟೆ ನಾಯಕನ ಪುರದಿ ನೆಲೆಸಿಗಳಂತೆ. ನಾಟ್ಯವಾಡೆ ನಲಿವಳಂತೆ, ವೀರಗತ್ತಿ ನಾಟ್ಯವಾಡೆ ನಲಿವಳಂತೆ, ವೀರಗತ್ತಿ ನಾಟ್ಯವಾಡೆ ನಲಿವಳಂತೆ, ವೀರಗತ್ತಿ ನಾಟ್ಯವಾಡೆ ನಲಿವಳಂತೆ, ಆಡುತ್ತಾ ಕುಣಿಯುತ್ತಾ ಬರುವಳಂತೆ, ಆಡುತ್ತಾ ಕುಣಿಯುತ್ತಾ ಬರುವಳಂತೆ, ಅಮ್ಮ ಬನಶಂಕರಮ್ಮನೆಂದಿರುವಳಂತೆ, ಕೋಟೆ ನಾಯಕನ ಪುರದಿ ನೆಲೆಸಿಗಳಂತೆ, ಕೋಟೆ ನಾಯಕನ ಪುರದಿ ನೆಲೆಸಿಗಳಂತೆ, ಕೋಟೆ ನಾಯಕನ ಪುರದಿ ನೆಲೆಸಿಗಳಂತೆ. ಎಂಥ ಮನುಷ್ಯ ಜನ್ಮ ಎಂದು ಕೆಡಿಸಿ ಬಿಟ್ಟಿತ್ತಪ್ಪ, ಇಂಥ ಮನುಷ್ಯ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ, ಎಂಥ ಮನುಷ್ಯ ಜನ್ಮ ಎಂದು ಕೆಡಿಸಿ ಬಿಟ್ಟಿತ್ತಪ್ಪ, ಇಂಥ ಮನುಷ್ಯ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ, ಎಂಥ ಮನುಷ್ಯ ಜನ್ಮ ಎಂದು ಕೆಡಿಸಿ ಬಿಟ್ಟಿತ್ತಪ್ಪ, ಇಂಥ ಮನುಷ್ಯ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ, ಎಂಥ ಮನುಷ್ಯ ಜನ್ಮ ಎಂದು ಕೆಡಿಸಿ ಬಿಟ್ಟಿತ್ತಪ್ಪ, ಇಂಥ ಮನುಷ್ಯ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ, ಶಾಂತಾರ ಸಂಘವಿಲ್ಲ ಕಂತು ಹರಣ ಧ್ಯಾನವಿಲ್ಲ, ಶಾಂತಾರ ಸಂಘವಿಲ್ಲ ಕಂತು ಹರಣ ಧ್ಯಾನವಿಲ್ಲ, ಶಾಂತಾರ ಸಂಘವಿಲ್ಲ ಕಂತು ಹರಣ ಧ್ಯಾನವಿಲ್ಲ, ಶಾಂತಾರ ಸಂಘವಿಲ್ಲ ಕಂತು ಹರಣ ಧ್ಯಾನವಿಲ್ಲ, ಕ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಕ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಕ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಕ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಎಂಥ ಮನುಷ್ಯ ಜನ್ಮ ಎಂದು ಕೆಡಿಸಿ ಬಿಟ್ಟಿದ್ದಪ್ಪ, ಇಂಥ ಮನುಷ್ಯ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ, ಎಂಥ ಮನುವ ಜನ್ಮ ಎಂದು ಕೆಡಿಸಿ ಬಿಟ್ಟಿದ್ದಪ್ಪ, ಇಂಥ ಮನುವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ, ಶಾಂತಾರ ಸಂಘವಿಲ್ಲ ಕಂತು ಹರಣ ಧ್ಯಾನವಿಲ್ಲ, ಶಾಂತಾರ ಸಂಘವಿಲ್ಲ ಕಂತು ಹರಣ ಧ್ಯಾನವಿಲ್ಲ, ಪ್ರತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಪ್ರತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಪ್ರತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಮರದಿಯರ ಮೋಹಕ್ಕಾಗಿ ಅರಣ ಪೂಜೆ ಮಾಡೋದ್ ಬಿಟ್ಟು ಬರದೇ ನಿದ್ರೆಯ ಮಾಡಿ ಕೆಡ್ತೀರಪ್ಪಯ್ಯ, ಮರದಿಯರ ಮೋಹಕ್ಕಾಗಿ ಅರಣ ಪೂಜೆ ಮಾಡೋದ್ ಬಿಟ್ಟು ಬರದೇ ನಿದ್ರೆಯ ಮಾಡಿ ಕೆಡ್ತೀರಪ್ಪಯ್ಯ, ಮರದಿಯರ ಮೋಹಕ್ಕಾಗಿ ಅರಣ ಪೂಜೆ ಮಾಡೋದ್ ಬಿಟ್ಟು ಬರದೇ ನಿದ್ರೆಯ ಮಾಡಿ ಕೆಡ್ತೀರಪ್ಪಯ್ಯ, ಮರದಿಯರ ಮೋಹಕ್ಕಾಗಿ ಅರಣ ಪೂಜೆ ಮಾಡೋದ್ ಬಿಟ್ಟು ಬರದೇ ನಿದ್ರೆಯ ಮಾಡಿ ಕೆಡ್ತೀರಪ್ಪಯ್ಯ, ಅರುಣೋದಯವಾಗಲು ಮುನ್ನ ಹರಣ ಧ್ಯಾನ ಮಾಡಲು, ಅರುಣೋದಯವಾಗಲು ಮುನ್ನ ಅರುಣೋದಯವಾಗಲು ಮುನ್ನ ಹರಣ ಧ್ಯಾನ ಮಾಡಲು, ಹರಣು ಕೊಡುವ ಮುಕ್ತಿ ಪಡೆಯಿರಪ್ಪಯ್ಯ, ಹರಣು ಕೊಡುವ ಮುಕ್ತಿ ಪಡೆಯಿರಪ್ಪಯ್ಯ, ಹರನು ಕೊಡುವ ಮುಕ್ತಿ ಪಡೆಯಿರಪ್ಪಯ್ಯ, ಹರನು ಕೊಡುವ ಮುಕ್ತಿ ಪಡೆಯಿರಪ್ಪಯ್ಯ, ಎಂಥ ಮನುಷ್ಯ ಜನ್ಮ ಏನ್ ಕೆಡಿಸಿ ಬಿಟ್ಟಿದ್ದಪ್ಪ, ಇಂಥ ಮನುಷ್ಯ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ, ಎಂಥ ಮನುಷ್ಯ ಜನ್ಮ ಏನ್ ಕೆಡಿಸಿ ಬಿಟ್ಟಿದ್ದಪ್ಪ, ಇಂಥ ಮನುಷ್ಯ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ, ಶಾಂತಾರ ಸಂಘವಿಲ್ಲ ಕಂತು ಹರಣ ಧ್ಯಾನವಿಲ್ಲ, ಶಾಂತಾರ ಸಂಘವಿಲ್ಲ ಕಂತು ಹರಣ ಧ್ಯಾನವಿಲ್ಲ, ಕ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಕ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಪ್ರತಿ ಸಂಸಾರಿಗೆ ಬಿದ್ದು ಕೆಡ್ತೀರಪ್ಪಯ್ಯ, ಪ್ರತಿ ಸಂಸಾರಿಗೆ ಬಿದ್ದು ಕೆಡ್ತೀರಪ್ಪಯ್ಯ, ಹಣವಿದ್ದಾಗಲೇ ಭಕ್ತಿ, ಗುಣವಿದ್ದಾಗಲೇ ಶಕ್ತಿ, ಮನವಿದ್ದಾಗಲೇ ಮುಕ್ತಿ ಪಡೆಯಿರಪ್ಪಯ್ಯ. ಹಣವಿದ್ದಾಗಲೇ ಭಕ್ತಿ, ಮನವಿದ್ದಾಗಲೇ ಭಕ್ತಿ, ಮನವಿದ್ದಾಗಲೇ ಮುಕ್ತಿ ಪಡೆಯಿರಪ್ಪಯ್ಯ. ಹಣವಿದ್ದಾಗಲೇ ಭಕ್ತಿ, ಗುಣವಿದ್ದಾಗಲೇ ಶಕ್ತಿ, ಮನವಿದ್ದಾಗಲೇ ಮುಕ್ತಿ ಪಡೆಯಿರಪ್ಪಯ್ಯ. ಹಣವಿದ್ದಾಗಲೇ ಭಕ್ತಿ, ಗುಣವಿದ್ದಾಗಲೇ ಭಕ್ತಿ, ಮನವಿದ್ದಾಗಲೇ ಮುಕ್ತಿ ಪಡೆಯಿರಪ್ಪಯ್ಯ. ಹಣ ಕೆಟ್ಟು ಹೋದ ಮೇಲೆ ಗುಣ ಕೆಟ್ಟು ಹೋಗುವುದು, ಹಣ ಕೆಟ್ಟು ಹೋದ ಮೇಲೆ ಗುಣ ಕೆಟ್ಟು ಹೋಗುವುದು, ಹಣ ಕೆಟ್ಟು ಹೋದ ಮೇಲೆ ಗುಣ ಕೆಟ್ಟು ಹೋಗುವುದು, ಹಣ ಕೆಟ್ಟು ಹೋದ ಮೇಲೆ ಗುಣ ಕೆಟ್ಟು ಹೋಗುವುದು. ಯಮುನಾ ಬದೆಗೆ ನೀವು ಸಿಲುಕಿರಪ್ಪಯ್ಯ, ಯಮುನಾ ಬದೆಗೆ ನೀವು ಸಿಲುಕಿರಪ್ಪಯ್ಯ, ಹಣ ಯಮುನಾ ಬದೆಗೆ ನೀವು ಸಿಲುಕಿರಪ್ಪಯ್ಯ, ಯಮುನಾ ಬದೆಗೆ ನೀವು ಸಿಲುಕಿರಪ್ಪಯ್ಯ. ಎಂತ ಮನುಷ್ಯ ಜನ್ಮ ಎಂಕೆಸಿ ಬಿಟ್ಟಿದ್ದಪ್ಪ, ಇಂತ ಮನುಷ್ಯ ಜನ್ಮ ಸಿಕ್ಕಿತೇಂದ್ರಪ್ಪಯ್ಯ, ಎಂತ ಮನುಷ್ಯ ಜನ್ಮ ಎಂಕೆಸಿ ಬಿಟ್ಟಿದ್ರಪ್ಪ, ಇಂತ ಮನುಷ್ಯ ಜನ್ಮ ಸಿಕ್ಕಿತೇಂದ್ರಪ್ಪಯ್ಯ. ಕಂತರ ಸಂಘವಿಲ್ಲ, ಕಂತು ಅನ್ನ ಜ್ಞಾನವಿಲ್ಲ, ಕಂತರ ಸಂಘವಿಲ್ಲ, ಕಂತು ಅನ್ನ ಜ್ಞಾನವಿಲ್ಲ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ. ಕಾಲು ಕೈ ಕಣ್ಣು ಕಿವಿ ಮೂಗು ನಾಲಿಗೆ ಇರಲಿಕ್ಕೆ ಕಲಹನ ಜ್ಞಾನವು ನೀವು ಮರ್ತೀರಪ್ಪಯ್ಯ, ಕಾಲು ಕೈ ಕಣ್ಣು ಕಾಲು ಕೈ ಕಣ್ಣು ಕಿವಿ ಮೂಗು ನಾಲಿಗೆ ಇರಲಿಕ್ಕೆ ಕಲಹನ ಜ್ಞಾನವು ನೀವು ಮರ್ತೀರಪ್ಪಯ್ಯ, ಕಾಲು ಕೈ ಕಣ್ಣು ಕಿವಿ ಮೂಗು ನಾಲಿಗೆ ಇರಲಿಕ್ಕೆ ಕಲಹನ ಜ್ಞಾನವು ನೀವು ಮರ್ತೀರಪ್ಪಯ್ಯ. ಕಾಲಾನವರು ಬಂದು ಕರ್ವ ಬಿಡಿದೇಳುವಾಗ, ಕಾಲಾನವರು ಬಂದು ಕರ್ವ ಬಿಡಿದೇಳುವಾಗ, ಕಾಲಾನವರು ಬಂದು ಕರ್ವ ಬಿಡಿದೇಳುವಾಗ, ತಾಳು ತಳಂದರವರು ತಾಳರಪ್ಪಯ್ಯ, ತಾಳು ತಳಂದರವರು ತಾಳರಪ್ಪಯ್ಯ, ತಾಳು ತಳಂದರವರು ತಾಳರಪ್ಪಯ್ಯ, ತಾಳು ತಳೆಂದರವರು ತಾಳರಪ್ಪಯ್ಯ. ಎಂತ ಮನುಷ್ಯ ಜನ್ಮ ಏನ್ ಕೆಡ್ಸಿ ಬಿಟ್ಟಿದ್ರಪ್ಪ, ಇಂತ ಮನುಷ್ಯ ಜನ್ಮ ಸಿಕ್ಕಿತೇನ್ರಪ್ಪಯ್ಯ, ಎಂತ ಮನುಷ್ಯ ಜನ್ಮ ಏನ್ ಕೆಡ್ಸಿ ಬಿಟ್ಟಿದ್ರಪ್ಪ, ಇಂತ ಮನುಷ್ಯ ಜನ್ಮ ಸಿಕ್ಕಿತೇನ್ರಪ್ಪಯ್ಯ. ಕಾಂತಾರ ಸಂಘವಿಲ್ಲ, ಕಂತು ಹರಣ ಜ್ಞಾನವಿಲ್ಲ, ಕಾಂತಾರ ಸಂಘವಿಲ್ಲ, ಕಂತು ಹರಣ ಜ್ಞಾನವಿಲ್ಲ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ. ಇರುವೆ 84 ಲಕ್ಷ ಜೀವ ರಾಶಿಯೋಳು ಅರಿವಿನ ಜಲುಮಕ್ಕೆ ಬಂದೆವರಪ್ಪಯ್ಯ, ಇರುವೆ 84 ಲಕ್ಷ ಜೀವ ರಾಶಿಯೋಳು ಅರಿವಿನ ಜಲುಮಕ್ಕೆ ಬಂದಿರಪ್ಪಯ್ಯ, ಇರುವೆ 84 ಲಕ್ಷ ಜೀವ ರಾಶಿಯೋಳು ಅರಿವಿನ ಜಲುಮಕ್ಕೆ ಬಂದೆವರಪ್ಪಯ್ಯ, ಇರುವೆ 84 ಲಕ್ಷ ಜೀವ ರಾಶಿಯೋಳು ಅರಿವಿನ ಜಲುಮಕ್ಕೆ ಬಂದಿರಪ್ಪಯ್ಯ. ಧರಿಯೋಳ ಅಧಿಕವಾದ ಪುರುಷಾಂತ ಮಹತ್ತರ, ಅಧಿಕವಾದ ಗುರುಶಾಂತ ಮಹಾತ್ಮರ, ಗುರುಶಾಂತ ಮಹಾತ್ಮರ, ಕರುಣಾ ಕಟಾಕ್ಷವ ಪಡೆಯಿರಪ್ಪಯ್ಯ, ಕರುಣಾ ಕಟಾಕ್ಷವ ಪಡೆಯಿರಪ್ಪಯ್ಯ, ಕರುಣಾ ಕಟಾಕ್ಷವ ಪಡೆಯಿರಪ್ಪಯ್ಯ, ಕರುಣಾ ಕಟಾಕ್ಷವ ಪಡೆಯಿರಪ್ಪಯ್ಯ, ಕರುಣಾ ಕಟಾಕ್ಷವ ಪಡೆಯಿರಪ್ಪಯ್ಯ, ಕರುಣಾ ಕಟಾಕ್ಷವ ಪಡೆಯಿರಪ್ಪಯ್ಯ. ಇಂತ ಮನುಷ್ಯ ಜನ್ಮ ಎಂಕೆಡ್ಸಿ ಬಿಟ್ಟಿದ್ದಪ್ಪ, ಇಂತ ಮನುಷ್ಯ ಜನ್ಮ ಸಿಕ್ಕಿತೇನ್ರಪ್ಪಯ್ಯ, ಎಂತ ಮನುಷ್ಯ ಜನ್ಮ ಎಂಕೆಡ್ಸಿ ಬಿಟ್ಟಿದ್ದಪ್ಪ, ಇಂತ ಮನುಷ್ಯ ಜನ್ಮ ಸಿಕ್ಕಿತೇನ್ರಪ್ಪಯ್ಯ. ಕಾಂತಾರ ಸಂಘವಿಲ್ಲ, ಕಂತು ಹರಣ ಜ್ಞಾನವಿಲ್ಲ, ಕಾಂತಾರ ಸಂಘವಿಲ್ಲ, ಕಂತು ಹರಣ ಜ್ಞಾನವಿಲ್ಲ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ. ಎಂತ ಮನುಷ್ಯ ಜನ್ಮ ಕೆಡ್ಸಿ ಬಿಟ್ಟಿದ್ರಪ್ಪ, ಕೆಡ್ಸಿ ಬಿಟ್ಟಿದ್ರಪ್ಪ, ಇಂತ ಮನುಷ್ಯ ಜನ್ಮ ಸಿಕ್ಕಿತೇನ್ರಪ್ಪಯ್ಯ, ಇಂತ ಮನುಷ್ಯ ಜನ್ಮ ಸಿಕ್ಕಿತೇನ್ರಪ್ಪಯ್ಯ. ಕಾಂತಾರ ಸಂಘವಿಲ್ಲ, ಕಂತು ಹರಣ ಜ್ಞಾನವಿಲ್ಲ, ಕಾಂತಾರ ಸಂಘವಿಲ್ಲ, ಕಂತು ಹರಣ ಜ್ಞಾನವಿಲ್ಲ, ಕಾಂತಾರ ಸಂಘವಿಲ್ಲ, ಕಂತು ಹರಣ ಜ್ಞಾನವಿಲ್ಲ, ಕಾಂತಾರ ಸಂಘವಿಲ್ಲ, ಕಂತು ಹರಣ ಜ್ಞಾನವಿಲ್ಲ, ಪ್ರತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಪ್ರತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಪ್ರತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ, ಪ್ರತಿ ಸಂಸಾರಕ್ಕೆ ಬಿದ್ದು ಕೆಡ್ತೀರಪ್ಪಯ್ಯ. ಎಂತ ಮನುಷ್ಯ ಜನ್ಮ ವರದಿಯರ ಮೋಹಕ್ಕಾಗಿ ಅರ್ಣ ಪೂಜೆ ಮಾಡೋದ್ ಬಿಟ್ಟು ಬರ್ದೆ ನಿದ್ರೆಯ ಮಾಡಿ ಕೆಡ್ತೀರಪ್ಪಯ್ಯ ವರದಿಯರ ಮೋಹಕ್ಕಾಗಿ ಅರ್ಣ ಪೂಜೆ ಮಾಡೋದ್ ಬಿಟ್ಟು ಬರ್ದೆ ನಿದ್ರೆಯ ಮಾಡಿ ಕೆಡ್ತೀರಪ್ಪಯ್ಯ ಅರ್ಣೋದಯವಾಗಲು ಮುನ್ನ ಅರ್ಣ ಧ್ಯಾನ ಮಾಡಲು ಅರನು ಕೊಡುವ ಮುಕ್ತಿ ಪಡೆಯಿರಪ್ಪಯ್ಯ ಅರ್ಣೋದಯವಾಗಲು ಮುನ್ನ ಅರ್ಣ ಧ್ಯಾನ ಮಾಡಲು ಅರನು ಕೊಡುವ ಮುಕ್ತಿ ಪಡೆಯಿರಪ್ಪಯ್ಯ ಅರನು ಕೊಡುವ ಮುಕ್ತಿ ಪಡೆಯಿರಪ್ಪಯ್ಯ ಅರನು ಕೊಡುವ ಮುಕ್ತಿ ಪಡೆಯಿರಪ್ಪಯ್ಯ.